ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹೇ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹೇ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹೇ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ಹೇ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ಪವ ಕಲಸಿ ಬಾರಿ ಚಪ್ಪರಿಸಿರೋ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ಪವ ಕಲಸಿ ಬಾರಿ ಚಪ್ಪರಿಸಿರೋ ಕೊದಿಯ ತಂದು ವೈರಾಗ್ಯ ಕಲ್ಲಲಿ ಬಿಸಿ ಬೊಮ್ಮನ ಕೊದಿಯ ತಂದು ವೈರಾಗ್ಯ ಕಲ್ಲಲಿ ಬಿಸಿ ಬೊಮ್ಮನ ಕೊದಿಯ ತಂದು ವೈರಾಗ್ಯ ಕಲ್ಲಲಿ ಬಿಸಿ ಬೊಮ್ಮನ ಕೊದಿಯ ತಂದು ಸುಮ್ಮನೆ ಸಜ್ಜಿಗೆ ಸಣ್ಣ ಶಾಮಿಗೆ ಹೋಗೆದು ಸುಮ್ಮನೆ ಸಜ್ಜಿಗೆ ಸಣ್ಣ ಶಾಮಿಗೆ ಹೋಗೆದು ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ಹೃದಯ ಬೆಂಬೋ ಮಡಿಗೆಯಲ್ಲಿ ಭಾವವೆಂಬೋ ಜಸರಲಿ ತೋಳು ಹೃದಯ ಬೆಂಬೋ ಮಡಿಗೆಯಲ್ಲಿ